ಮನದೇ ನಿಂದೆ, ನೀ ಬಂದೇ ಮನದೇ ನಿಂದೆ, ಪ್ರೇಮದ ಕಾಣಿಕೆ ನೀಡಿದೆ ಹಿಂದೆ, ಪ್ರೇಮದ ಕಾಣಿಕೆ ನೀಡಿದೆ ಹಿಂದೆ, ನೀ ಬಂದೇ ಮನದೇ ನಿಂದೆ. ನಮ್ಮ ಆಧಾರ